ಎದುರೇ ಅಪಘಾತವೊಂದು ಸಂಭವಿಸಿತು ಎಂದಾದರೆ ಸಹಾಯ ಹಸ್ತ ನೀಡಲು ಹಿಂದೆ ಸರಿಯದಿರಿ, ದೂರ ಉಳಿಯದಿರಿ. ಒಂದು ಜೀವಕ್ಕೆ ನೆರವು ನೀಡುವ ಅಥವಾ ಜೀವ ಉಳಿಸುವ ಅಪೂರ್ವ ಅವಕಾಶ ನಮ್ಮ ನಿಮ್ಮದಾಗಲಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಂಧವರ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮ್ಮೆಲ್ಲರಿಗೂ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಕೃಷಿ ಕುರಿತು ಶ್ರೀ ಸಿದ್ದರಾಮಪ್ಪ ಅವರೊಂದಿಗೆ ಹಾಗೂ ಸುಗಂಧರಾಜ ಹೂವಿನ ಬೆಳೆ ಬೇಸಾಯ ಕುರಿತು ಡಾ ಜ್ಯೋತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮೊದಲಿಗೆ ಕೇಳಿ, ಕಿರುಧಾನ್ಯಗಳ ಕೃಷಿ ಕುರಿತು ಶ್ರೀ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕೃಷಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಿದ್ದರಾಮಪ್ಪ ಅವರಿದ್ದಾರೆ. ಅವರು ಕಿರುಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಅವರ ಅನುಭವ ಕೇಳೋಣಂತೆ. ನಮಸ್ಕಾರ ಸಿದ್ದರಾಮಪ್ಪ ಅವರು. ನಮಸ್ತೆ ಮೇಡಮ್. ಯಾವ ಊರು ತಮ್ಮದು? ನಮ್ಮದು ಹಾವಿನಾಳ ಗ್ರಾಮ, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ. ತಾವು ಕಿರುಧಾನ್ಯಗಳನ್ನು ಬೆಳೀತಾ ಇದ್ದೀರಿ? ಹೌದು. ಇತ್ತೀಚೆಗೆ ಬಹಳ ಬೇಡಿಕೆ ಅಲ್ಲ ಕಿರುಧಾನ್ಯಕ್ಕೆ? ಹೌದು ಮೇಡಮ್, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ನಗರವಾಸಿಗಳಲ್ಲಿ ಬಹಳ ಬೇಡಿಕೆ ಇದೆ ಮೇಡಮ್. ನೀವು ಮೊದಲಿಂದನೂ ಬೆಳೀತಿದ್ರ ಅಥವಾ ಈಗ ಶುರು ಮಾಡಿದ್ರಿ? ಇಲ್ಲ ಮೇಡಮ್, ಇದು ನಾವು ಸಿರಿಧಾನ್ಯ ಬೆಳೆಸಲಿಕ್ಕೆ 3 ವರ್ಷ ಆಯ್ತ್ರೆ. ಮೊದಲು ನಾವು ಯಾವ್ಯಾವ ಸಿರಿಧಾನ್ಯಗಳು? ಕೊರಲೆ, ನವಣೆ, ಸಾಮೆ, ಆರ್ಕ ಒಂದು ಬೆಳೆಯಲ್ರಿ, ಆರ್ಕ ಒಂದು ಬಿಟ್ಟು ಊದಲು, ಬರಗು, ಮತ್ತೆ ಸಜ್ಜಿ, ಜೋಳ ಇವೆಲ್ಲ ಬೆಳೀತಾ ಇದೀವಿ ಮೇಡಮ್. ಎಷ್ಟು ಎಕರೆದಲ್ಲಿ ಇದೆಲ್ಲ? ನಾವು ಸಿರಿಧಾನ್ಯ ಗುಂಪುಗಳು ಮಾಡ್ಕೊಂಡಿದೀವಿ ಮೇಡಮ್, ಯಾವ ಸಾವಯವ ಗುಂಪುಗಳು ಮಾಡ್ಕೊಂಡಿದೀವಿ. ಅದರಲ್ಲಿ ಸುಮಾರು 40-50 ಜನ ರೈತರು ಇರ್ತಾರೆ. ಅದರಲ್ಲಿ ಒಂದು ಸುಮಾರು 50-100 ಎಕರೆ ತನಕ ಒಂದೊಂದು ಹಳ್ಳಿನಲ್ಲಿ ಸಿರಿಧಾನ್ಯಗಳು ಬೆಳೀತಾ ಇದೀವಿ. ನಿಮ್ಮ ಹೊಲ ಎಷ್ಟು ಎಕರೆ ಇದೆ? ನಮ್ಮ ಹೊಲ 25 ಎಕರೆ ಇದೆ ಮೇಡಮ್. 25 ಎಕರೆಯಲ್ಲಿ 22 ಎಕರೆನು ನಾವು ಸಿರಿಧಾನ್ಯ ಬೆಳೀತಾ ಇದೀವಿ. ಇನ್ನು 3 ಎಕರೆ ಮಾತ್ರ ಭತ್ತ ಬೆಳೀತಾ ಇದೀವಿ ಮೇಡಮ್. ಮೊದಲಿಗೆ ಬೇರೆ ಬೇರೆ ಬೆಳೀತಿದ್ರಲ್ಲ? ಹೌದು ಮೇಡಮ್, ಮೊದಲೆಲ್ಲ ಜೋಳ ಅವೆಲ್ಲ ಬೆಳೀತಿದ್ವಿ ರೀ. ಜೋಳ, ಸಜ್ಜಿ, ಹತ್ತಿ, ಮೆಣಸಿನಕಾಯಿ ಮತ್ತು ಭತ್ತ ಬೆಳೀತಿದ್ವಿ. ಇತ್ತೀಚಿನ ದಿನದಲ್ಲಿ ಅವಟ್ರೆಲ್ಲ ನಾವು ಸಾವಯವ ಮಾಡಲಿಕ್ಕೆ 3 ವರ್ಷ ಆಯಿತು. ಅದರಲ್ಲಿ ಇವೆಲ್ಲ ಭಾಳ ಕಷ್ಟ ಆದದಕ್ಕೆ ನಾವೆಲ್ಲ ಸಿರಿಧಾನ್ಯ ಬೇಡಿಕೆ ಇರೋದ್ರಿಂದ ಸಿರಿಧಾನ್ಯ ಕಡೆ ಈ 3 ವರ್ಷದಿಂದ ಅದ್ರ ಕಡೆ ಒಲವು ತೋರಿಸಿ ಈಗ 3 ವರ್ಷದಿಂದ ಸಿರಿಧಾನ್ಯ ಬೆಳೀತಾ ಇದ್ದೀವಿ. ಆಮೇಲೆ ಇತ್ತೀಚೆಗೆ 2 ವರ್ಷದಿಂದ ಪ್ರಾಸೆಸಿಂಗ್ ಯೂನಿಟ್ ಕೂಡ ಮಾಡ್ಕೊಂಡಿದ್ದೀವಿ ಮೇಡಮ್, ನಮ್ಮ ಶ್ರೀ ಕಲ್ಲೇಶ್ವರ ಸಾವಯವ ಕೃಷಿಕರ ಸಂಘದಿಂದ ಸಂಸ್ಕರಣೆ ಕೂಡ ಮಾಡಿ ಮಾರಾಟ ಮಾಡ್ತಾ ಇದೀವಿ ಮೇಡಮ್ ಸಿರಿಧಾನ್ಯಗಳು. ಹೇಗೆ ಅನಿಸ್ತಾ ಇದೆ, ಆಗಿನ ಕೃಷಿಗೂ ಈಗಿನ ಕೃಷಿಗೂ ವ್ಯತ್ಯಾಸ ಏನಾದರೂ ಕಂಡು ಬರ್ತಾ ಇದೆನಾ? ಹೌದು ಮೇಡಮ್, ಮೊದಲು ರಾಸಾಯನಿಕ ಕೃಷಿಕ್ಕಿಂತ ಈ ಸಿರಿಧಾನ್ಯ ಕೃಷಿ ಬಹಳ ಈಸಿ ಅಂತಲೇ ಹೇಳ್ಬೋದು ನನ್ನ ಪ್ರಕಾರವಾಗಿ. ಹೇಗೆ ಅಂತಂದರೆ, ಅದರಲ್ಲಿ ಸುಮಾರು ದುಡ್ಡು ಬೇಕಾಗ್ತತೆ, ಆಳುಗಳು ಬೇಕಾಗ್ತವೆ, ಆಮೇಲೆ ಕೆಮಿಕಲ್ ಹಾಕ್ತಾರೆ. ಇದರಲ್ಲಿ ಸಾವಯವ ಕೃಷಿಯಲ್ಲಿ ಆ ಥರದ್ದೇನು ಬೇಕಾಗಿರಲ್ಲ, ನಮ್ಮದೇ ಎರೆಗೊಬ್ಬರ ನಾವೇ ತಯಾರು ಮಾಡ್ಕೋಬೋದು. ಪಂಚಗವ್ಯ ಜೀವಾಮೃತ ಇದನ್ನೆಲ್ಲ ಹಾಕೋದ್ರಿಂದ ಭೂಮಿನೂ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಇತ್ತೀಚೆಗೆ ಸುಮಾರು 5-6 ವರ್ಷದಿಂದ ನಮ್ಮ ರೈತರೆಲ್ಲ ಮಾಡೋದ್ರಿಂದ ಒಂದು 2-3 ವರ್ಷ ಸ್ವಲ್ಪ ಕಷ್ಟ ಆಗಿರ್ಬೋದು, ಬಟ್ ಇತ್ತೀಚೆಗೆ ಚೆನ್ನಾಗಿ ರಾಸಾಯನಿಕದಾಗ ಏನು ಇಳುವರಿ ಬರ್ತಾ ಇದೆ ಅದ್ರ ಸರಿ ಸಮಾನೇ ಬರಕತ್ತಿದ್ದಾವೆ. ಇತ್ತೀಚೆಗೆ ಸುಮಾರು 6-8 ಕ್ವಿಂಟಲ್ ಪ್ರತಿ ಎಕರೆಯಿಂದ ಸಿರಿಧಾನ್ಯಗಳು ಬೆಳೀತಾ ಇದ್ದಾರೆ ರೈತರು. ಹಂಗಾಗಿ ಯಾವುದೇ ಥರ ಗೊಬ್ಬರದ್ದು ಔಷಧಿದ್ದು ಯಾವುದೇ ಖರ್ಚಿರಲ್ಲ, ಲೇಬರ್ ಖರ್ಚುನು ಭಾಳ ಕಡಿಮೆ ಇರ್ತದೆ. ಹಂಗಾಗಿ ಇದರಿಂದ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಅನಿಸ್ತಾ ಇದೆ ಮೇಡಮ್. ಈ ವ್ಯಾಪಾರ ಎಲ್ಲ ಯಾವ ರೀತಿಯಾಗಿ ಮಾಡ್ತೀರಿ? ಯಾಕಂದ್ರೆ ಬೆಳೆಯೋದು ಎಷ್ಟು ಮಹತ್ವದ್ದು, ಮುಂದಿನ ವ್ಯವಸ್ಥೆನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ? ಹೌದು ಮೇಡಮ್. ಹಾಂ, ಮುಂದಿನ ಈ ವ್ಯಾಪಾರ ವ್ಯವಸ್ಥೆ ಅಂದರೆ ಕಾಳು ಬೆಳೆದ ಕಾಳನ್ನು ನೀವು ಮಾರ್ಕೆಟಿಗೆ ಒಯ್ದು ಮಾರೋದು, ಅದನ್ನ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ಕೊಂಡಿರಿ? ಇಲ್ಲ ಮೇಡಮ್, ನಾವು ಸ್ವಂತ ನಮ್ಮ ಸಂಘದಿಂದ ಸಂಸ್ಕರಣೆ ಘಟಕ ಹಾಕ್ಕೊಂಡಿದ್ದೀವಿ, ಸಿರಿಧಾನ್ಯ ಸಂಸ್ಕರಣೆ ಘಟಕ ಅಂತೇಳಿ. ಅದರಲ್ಲಿ ಎಲ್ಲ ಥರ ಸಿರಿಧಾನ್ಯಗಳನ್ನು ಅಕ್ಕಿ ಮಾಡಿ ಕೆಜಿಲಿದ್ದ 25 ಕೆಜಿ ತನಕ ಪ್ಯಾಕಿಂಗ್ ಇದೆ. ಆ ಪ್ಯಾಕಿಂಗಲ್ಲಿ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಕಸ್ಟಮರ್ಗೆ ಮನೆ ಬಾಕ್ಲಿಗೆ ಸರ್ವ್ ಮಾಡ್ತಾ ಇದ್ದೀವಿ ಮೇಡಮ್. ಹಂಗಾಗಿ ನಮಗೆ ವ್ಯಾಪಾರದಿಂದ ಏನು ತೊಂದರೆ ಅಂತೂ ಆಗಿಲ್ಲ, ಬಟ್ ಒಳ್ಳೆಯ ಲಾಭನೂ ಇದೆ. ಡೈರೆಕ್ಟ್ ಗ್ರಾಹಕರಿಗೆ ಕೊಡೋದ್ರಿಂದ ಅವರಿಗೆ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇದ್ದೀವಿ ಗ್ರಾಹಕರಿಗೆ. ನಮಗೆ ಹೆಚ್ಚಿನ ಈ ಮಧ್ಯವರ್ತಿಗಳು ಇಲ್ಲದೇ ಇರೋದ್ರಿಂದ ಅವ್ರಿಗೆ ಸಿಗೋಂಥ ಲಾಭ 50% ನಮಗೆ ಸಿಗ್ತಾ ಇದೆ ರೈತರಿಗೆ, ಆಮೇಲೆ ಗ್ರಾಹಕರಿಗೂ 50% ಸಿಗ್ತಾ ಇದೆ. ಹಂಗಾಗಿ ನಾವು ಲೋಕಲ್ಲಾಗಿ ಬಳ್ಳಾರಿ ಮತ್ತು ಸಿರುಗುಪ್ಪ ಸುತ್ತಮುತ್ತ ಭಾಗದಿಂದ ಆಮೇಲೆ ಬೆಂಗಳೂರು ಹೈದರಾಬಾದ್ಗೆಲ್ಲ ಕಳಿಸ್ತಾ ಇದ್ದೀವಿ. ಹಂಗಾಗಿ ನಮಗೇನು ಮಾರಾಟದ್ದೇನು ತೊಂದರೆ ಅಂತ ಅನಿಸಿಲ್ಲ ಮೇಡಮ್. ಈಗ ನಿಮಗೆ ಈ ಬೆಳೆಯನ್ನು ಬೆಳೆಯೋ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂತ? ಆವಾಗ ಯಾರನ್ನು ಸಂಪರ್ಕಿಸಿದ್ರಿ, ಮಾಹಿತಿ ಎಲ್ಲಿ ಪಡ್ಕೊಂಡ್ರಿ ಈ ಬಗ್ಗೆ ಎಲ್ಲ? ನಿಮ್ಮ ರೈತರೇ ಪರಸ್ಪರ ಮಾತಾಡಿಕೊಂಡು ನಿರ್ಧಾರ ತಗೊಳ್ತೀರಾ ಅಥವಾ ಯಾರಾದರೂ ತಜ್ಞರನ್ನು ಭೇಟಿ ಆಗ್ತೀರಾ, ಹೇಗೆ? ಇಲ್ಲ ಮೇಡಮ್, ಇದು ನಮಗೆ ಯಾವ ಭೂಮಿಯಲ್ಲಿ ಬೆಳಿಬೇಕು, ಯಾವ ಥರ ಬೆಳಿಬೇಕು ಅಂತೇಳಿ ನಮ್ಮ ತಾಲೂಕಿನ ARSನಲ್ಲಿ ಬಸವಣ್ಣಪ್ಪ ಸಾರ್ ಅವ್ರನ್ನ ಭೇಟಿ ಆಗಿದ್ವಿ. ಆಮೇಲೆ ಮತ್ತೆ JDA ಆಫೀಸ್ಲಿದ್ದ ಕೆಲವು ತಜ್ಞರನ್ನು ನಾವು ಭೇಟಿ ಆಗಿದ್ವಿ. ಅಗ್ರಿ ಫಾರಂಲಿದ್ದ ಸೈಂಟಿಸ್ಟ್ನು ಮಾತಾಡ್ಕೊಂಡಿದ್ವಿ ಮೇಡಮ್. ಆಮೇಲೆ 1-2 ವರ್ಷ ಆದಮೇಲೆ ಇತ್ತೀಚೆಗೆ ನಾವೇ ಡಿಸ್ಕಸ್ ಮಾಡ್ಕೊತೀವಿ ಯಾವ ಭೂಮಿಗೆ ಯಾವ ಬೆಳೆ ಸೂಕ್ತ. ಈ ಕಪ್ಪು ಭೂಮಿಗೆ ಊದಲು ಮತ್ತು ನವಣೆ ಭಾಳ ಚೆನ್ನಾಗಿ ಬರುತ್ತೆ ಇದು ಇಳುವರಿ. ಕೆಂಪು ಭೂಮಿಯಲ್ಲಿ ಸಾಮೆ ಮತ್ತು ಆರ್ಕ ಚೆನ್ನಾಗಿ ಬರುತ್ತೆ. ಹಿಂಗಾಗಿ ಯಾವ ಭೂಮಿಗೆ ಯಾವ ಬೆಳೆ ಹಾಕೋಬೇಕಂತೇಳಿ ನಾವೇ ರೈತರೇ ಡಿಸೈಡ್ ಮಾಡಿಕೊಂಡು ಅದೇ ಸೀಡನ್ನೇ ಫ್ರೀಯಾಗಿ ನಮ್ಮ ಸಂಘದ ರೈತರಿಗೆ ಫ್ರೀಯಾಗಿ ಬೀಜ ಕೊಡ್ತಾ ಇದ್ದೀವಿ ಮೇಡಮ್. ಈಗ ನೀವೆಲ್ಲ ಇಷ್ಟೆಲ್ಲ ಸಂಘ ಮಾಡ್ಕೊಂಡಿವಿ, ವ್ಯಾಪಾರ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ, ತಮ್ಮಿಂದ ನೇರವಾಗಿ ಕಾಳುಗಳನ್ನು ಪಡಿಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ ಯಾವ ರೀತಿಯಾಗಿ ತಮ್ಮನ್ನು ಸಂಪರ್ಕಿಸಬೇಕು? ಅಥವಾ ಆನ್ಲೈನ್ ಸಂಪರ್ಕ ವ್ಯವಸ್ಥೆ ಇಟ್ಕೊಂಡಿದ್ದೀರಾ ಅಥವಾ ದೂರವಾಣಿ ಸಂಖ್ಯೆ ಇದೆಯಾ, ಹೇಳ್ತೀರಾ? ಮೇಡಮ್, ಗ್ರಾಹಕರು ನಮ್ಮನ್ನು ಭೇಟಿ ಆಗೋ ವಿಚಾರ 2-3 ವಿಚಾರ ಇದೆ. ಒಂದು ಫೋನಿನ ಮೂಲಕ ಮಾಡ್ಬೋದು, ಇನ್ನೊಂದು ವಾಟ್ಸಪ್ ಮುಖಾಂತರ, ಆಮೇಲೆ ಇಮೇಲ್ ಅಡ್ರೆಸ್ ಇದೆ, ಇಮೇಲ್ಗೆ ಹಾಕಿದ್ರೂ ನಾವು ಅವ್ರ ಮನೆ ಬಾಕ್ಲಿಗೆ ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಆ ಎಲ್ಲ ವಿವರಗಳನ್ನು ಹೇಳ್ರಿ, ಯಾಕಂದರೆ ನಮ್ಮ ಕೇಳಿದ್ರು ಕೇಳ್ತಿರ್ತಾರೆ ಎಲ್ಲರೂ. ಬರ್ತಾರೆ. ಓಕೆ ಮೇಡಮ್. ಫೋನ್ ನಂಬರ್ ಬಂದುಬಿಟ್ಟು 9744162-6961, 9744162-6961. ಇಮೇಲ್ ಅಡ್ರೆಸ್ bsidramappa51@gmail.com. ಸಿದ್ದರಾಮಪ್ಪ ಅವರೇ, ಈ ವಿಳಾಸಗಳನ್ನು ಎಲ್ಲ ನಮ್ಮ ಕೇಳುಗರಿಗೆ ಕೊಟ್ರಿ. ಹೌದು. ಈಗ ನಿಮ್ಮ ಈ ಒಂದು ಪ್ರಯೋಗವನ್ನು ನೋಡಬೇಕು ಅಂಥೇಳಿ ಯಾರಾದರೂ ಅಪೇಕ್ಷೆ ಪಟ್ಟರೆ ನಿಮ್ಮ ಊರಿಗೆ ಬಂದು, ಎಲ್ಲ ರೈತರು ಒಟ್ಟಾಗಿ ಕೆಲಸ ಮಾಡ್ತಿದ್ದೀರಲ್ಲ, ಇದನ್ನು ನೋಡಬೇಕು ಅಂತಂದರೆ ನಿಮ್ಮ ಊರಿಗೆ ಬರ್ಬೋದಂದರೆ ಎಲ್ಲಿಗೆ ಬರ್ಬೋದು, ವಿಳಾಸ ಯಾವ ರೀತಿಯಾಗಿ ಬರಬೇಕು, ಬಸ್ ವ್ಯವಸ್ಥೆ ಇದೆಯಾ ನಿಮ್ಮ ಊರಿಗೆ, ಹಾಗೆ ಹೇಳ್ರಿ. ಹಾಂ ಮೇಡಮ್, ಬಳ್ಳಾರಿ ಮತ್ತು ಸಿರುಗುಪ್ಪಲಿಂದ ನಮ್ಮ ಹಾವಿನಾಳಿಗೆ ಬಸ್ ಇದೆ. ಬಳ್ಳಾರಿಯಿಂದ 45 ಕಿಲೋಮೀಟರ್ ಆಗುತ್ತೆ, ಸಿರುಗುಪ್ಪದಿಂದ 35 ಕಿಲೋಮೀಟರ್ ಆಗುತ್ತೆ. ನೀವು ಹಾವಿನಾಳಿಗೆ ಬಂದರೆ ಅಲ್ಲಿ ಸಂಸ್ಕರಣಾ ಘಟಕನೂ ನೋಡ್ಬೋದು, ಸಾವಯವ ರೈತರನ್ನು ನೋಡ್ಬೋದು. ಸಿರಿಧಾನ್ಯ ಅಲ್ಲದೇ ಮೆಣಸಿನಕಾಯಿ ಕೆಲವೊಂದು ದ್ವಿದಳ ಧಾನ್ಯಗಳು ಬೆಳೀತಾ ಇದ್ದಾರೆ ಸಾವಯವದಲ್ಲಿ, ಅದನ್ನು ಕೂಡ ನೋಡ್ಬೋದು. ಬಟ್ ಸೀಸನ್ ಟೈಮ್ನಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಈ ಬೇಸಿಗೆ ಒಳಗೆ ನಮ್ಮೂರಲ್ಲಿ ನೀರಿಂದು ಸ್ವಲ್ಪ ತೊಂದರೆ ಇರೋದ್ರಿಂದ ಸುಗ್ಗಿ ಇಲ್ಲಿ ಮಾತ್ರ ಬೆಳೀತಾ ಇದ್ದೀವಿ ಮೇಡಮ್. ಸುಗ್ಗಿನಲ್ಲಿ ಬಂದ್ರೆ ನೀವು ಎಲ್ಲಾ ತರದ ಧಾನ್ಯಗಳನ್ನು ನೋಡಬಹುದು. ಅಂದ್ರೆ ನಿಮ್ದು ಮಳೆ ಆಧಾರಿತ ಪ್ರದೇಶ? ಹೌದು. ನೀರಾವರಿ ವ್ಯವಸ್ಥೆ? ನೀರಾವರಿ ಇದೆ, ಬಟ್ ಥೈಲ್ಯಾಂಡ್ ಇರೋದ್ರಿಂದ ಬಹಳಷ್ಟು ನೀರು ಸಿಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಸಿಕ್ಕಾಗ ನಾವು ಡ್ರೈ ಕ್ರಾಪ್ಸ್ ಗಳೇ ಬೆಳೀತಾ ಇದ್ದೀವಿ. ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತೀರಿ? ಮೇಡಮ್, ಸುಮಾರು ಒಂದು 8-15 ಕ್ರಾಪ್ ತನಕ ನಾವು ಸಾವಯವದಲ್ಲಿ ಬೆಳೆಯಂಥ ಬೆಳೆಗಳಿದ್ದಾವೆ. ಅದರಲ್ಲಿ ಈ ವರ್ಷ ಸ್ವಲ್ಪ ಕಡಿಮೆ ಆಯಿತು, ಹೆಸರು ಮತ್ತು ಉದ್ದು ಬೆಳೆಯೋಕ್ಕಾಗಿಲ್ಲ. ಒಂದು 10-12 ಐಟಮ್ಸ್ಗಳಂತೂ ರೆಗ್ಯುಲರ್ ಅಂತೂ ಇದ್ದೇ ಇರುತ್ತೆ ಮೇಡಮ್. ಈಗ ಇಷ್ಟೆಲ್ಲ ಬೆಳೀತಿದ್ದೀರಲ್ಲ, ನಿಮಗೆ ಸಹಕಾರ ಮನೆಯಲ್ಲಿ ಯಾವ ರೀತಿ ಇದೆ? ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಿ? ಎಲ್ಲರೂ ಬೆಳೀತೀರಾ? ಏನು ರೈತರಾಗೆ ಕೆಲಸ ಮಾಡ್ತೀರಾ ಅಥವಾ ಮಕ್ಕಳನ್ನ ಬೇರೆ ಊರಿಗೆ ಓದಲಿಕ್ಕೆಲ್ಲ ಕಳಿಸ್ಬಿಟ್ಟಿದ್ದೀರಾ? ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ, ನಾನು ಮತ್ತು ನಮ್ಮ ಹೆಂಡತಿ, ನನ್ನ ಮಕ್ಕಳು ಇನ್ನು ಚಿಕ್ಕವರಿದ್ದಾರೆ. ನಾವು ನಮ್ಮ ಮನೆಯವರು ನಮ್ಮ ತಂದೆ ತಾಯಿಯವರು ಎಲ್ಲ ಹೊಲದಲ್ಲೇ ಕೆಲಸ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ನಾವು ಮತ್ತು ನಮ್ಮ ಮನೆಯವರು ಹೊಲದಲ್ಲಿ ಮತ್ತು ಸಂಸ್ಕರಣಾ ಕೇಂದ್ರದಲ್ಲಿ ಕೂಡ ಅವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ಯಾಕಿಂಗ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಅಂಥವನ್ನೆಲ್ಲ ಕೆಲಸ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಮೇಡಮ್. ಈಗ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನಮ್ಮ ಕೇಳುಗರಿಗೆ ಮತ್ತು ಕೇಳುವಂತಹ ರೈತರಿಗೆ ಏನಾದರೂ ಒಂದು ಸಂದೇಶ ನಿಮ್ಮಿಂದ ಬೇಕು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೇಡಮ್, ಈಗ ಹೇಳಬೇಕಂತಂದರೆ ಬೇರೆ ಬೆಳೆ ಬೆಳೆಯೋದಕ್ಕಿಂತ ಸಿರಿಧಾನ್ಯ ಬೆಳೆಯೋದ್ರಿಂದ ಉತ್ತಮ ಲಾಭ. ಆಮೇಲೆ ಹೇಗೆ ಅಂತಂದರೆ ಸಿರಿಧಾನ್ಯ ಬೆಳೆಯೋದ್ರಿಂದ ಸುಮಾರು ಸ್ವಾವಲಂಬಿ ಕೃಷಿ ಆದಂಗೆ ಸ್ವಾವಲಂಬಿ ಆಗ್ಬೋದು ರೈತ. ಇದರಲ್ಲಿ ಭೂಮಿ ಫಲವತ್ತತೆ ಒಂದು ಕಡೆ ಆದರೆ ಇನ್ನೂ ಒಂದು ಕಡೆ ಸ್ವಾವಲಂಬಿ ಆಗ್ತಾನೆ ರೈತ. ಆಮೇಲೆ ಅದನ್ನೇ ಊಟ ಮಾಡೋದ್ರಿಂದ ಒಳ್ಳೆ ಆರೋಗ್ಯನೂ ಸಿಗುತ್ತೆ. ಇದಕ್ಕಾಗಿ ನಾವು ಯಾವುದೇ ಥರದ ಫರ್ಟಿಲೈಜರ್ ಬೇಕಿಲ್ಲ, ಔಷಧಿ ಬೇಕಿಲ್ಲ, ಯಾವುದೇ ಬೇಕಿಲ್ಲ. ಇದಕ್ಕೆ ಸ್ವಲ್ಪ ಎರೆ ಗೊಬ್ಬರ ಹಾಕ್ಕೊಂಡು ತಿಪ್ಪೆ ಗೊಬ್ಬರ ಹಾಕ್ಕೋಬೋದು. ಸ್ವಲ್ಪ ಜೀವಾಮೃತ ಅಥವಾ ಪಂಚಗವ್ಯ ಒಂದೆರಡು ಸ್ಪ್ರೇ ಬೆಳೆದು ಮಾಡಿಬಿಟ್ಟು ಆರಾಮಾಗಿ 5-8 ಕ್ವಿಂಟಲ್ವರೆಗೂ ಬೆಳೆ ಬೆಳ್ಕೊಳ್ಳೋಂಥ ವ್ಯವಸ್ಥೆ ಇದು ಮಾಡಿಕೊಡುತ್ತೆ. ಸಿರಿಧಾನ್ಯ ಬೆಳೆಯೋದ್ರಿಂದ ಯಾವುದೇ ಥರ ನಷ್ಟ ಅಂತೂ ಆಗಲ್ಲ ರೈತಿಗೆ. ಯಾವಾಗಲೂ ಸ್ವಲ್ಪ ಲಾಭ ದೊಡ್ಡದ ಪ್ರಮಾಣದ ಇರಲ್ಲ, ಸಣ್ಣ ಪ್ರಮಾಣದ ಲಾಭ ಇರುತ್ತೆ, ನಷ್ಟ ಅಂತೂ ಇಲ್ಲವೇ ಇಲ್ಲ. ನಿಜವಾಗಿ ಹೇಳಬೇಕಂದ್ರೆ ಸಿರಿಧಾನ್ಯ ಬೆಳೆಯೋ ರೈತಿಗೆ ನಷ್ಟ ಅಂತೂ ಇರಲ್ಲ. ಸಿದ್ದರಾಮಪ್ಪ, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಈಗ ನಿಮ್ಮ ಜೊತೆ ಮಾತನಾಡಬೇಕು ಅಂತ ನಮ್ಮ ಕೇಳುಗರು ಅಪೇಕ್ಷೆ ಪಟ್ಟರೆ ತಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿದರೆ ಅವರಿಗೆ ಅನುಕೂಲ ಆಗ್ತದೆ. ಹಾಂ ಮೇಡಮ್, ನನ್ನ ದೂರವಾಣಿ ಸಂಖ್ಯೆ 9741-62-6961 ಮೇಡಮ್. ಇನ್ನೊಂದು ಸಾರಿ ಹೇಳಿ. 9741-62-6961. ನಮ್ಮ ಬಳ್ಳಾರಿ ಆಕಾಶವಾಣಿವರೆಗೂ ಬಂದು ಕಿರುಧಾನ್ಯಗಳನ್ನು ಯಾವ ರೀತಿಯಾಗಿ ಬೆಳಿಬೇಕು, ಕಿರುಧಾನ್ಯ ಬೆಳೆಯೋದ್ರಿಂದ ಏನು ಲಾಭ, ಹಾಗೂ ಭೂಮಿಯ ಫಲವತ್ತತೆಯನ್ನು ಕೂಡ ಇದರಿಂದ ಹೇಗೆ ಕಾಪಾಡಬಹುದು, ಇದನ್ನೆಲ್ಲ ವ್ಯಾಪಾರ ಯಾವ ರೀತಿಯಾಗಿ ಮಾಡೋದು, ಮತ್ತು ಸಿರಿಧಾನ್ಯ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಅನುಕೂಲ, ರೈತರಿಗೆ ಇದು ಎಷ್ಟು ಲಾಭಕಾರಿ ಬೆಳೆ, ಎಲ್ಲ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹೇಳಿದರೆ ಸಿದ್ದರಾಮಪ್ಪ ಅವರೇ ತಾವು ಪ್ರಯೋಗ ಮಾಡಿ ರೈತರು ಯಶಸ್ವಿ ರೈತರು ಅಂತ ಅನ್ಸ್ಕೊಂಡಿರಿ. ನಿಮ್ಮ ಮಾತುಗಳನ್ನು ಕೇಳಿ ನಮ್ಮ ಅನೇಕ ರೈತ ಮಿತ್ರರು ತಮಗೆ ಕರೆ ಮಾಡಬಹುದು, ತಾವೆಲ್ಲ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಹಾಗೂ ಕಿರುಧಾನ್ಯ ಬೆಳೆಯಲ್ಲಿ ಅವರಿಗೆ ಸಹಕಾರವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇವತ್ತಿನ ಸಂದರ್ಶನವನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ. ನಮಸ್ತೆ. ಇದುವರೆಗೆ ಕಿರುಧಾನ್ಯಗಳ ಕೃಷಿ ಕುರಿತು ಶ್ರೀ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. अरे अरे अरे, क्या कर रहा है? इधर इधर इधर, हम बोल रहे हैं तेरे बिजू का पुतला बोल रहे. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहाँ, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಂಧುವರೇ, ಈಗ ಕೇಳಿ ಸುಗಂಧರಾಜ ಹೂವಿನ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ಜ್ಯೋತಿ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಜ್ಯೋತಿ ಆರ್ ಅವರಿದ್ದಾರೆ. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಸುಗಂಧರಾಜ ಬೆಳೆ ಬೇಸಾಯ ಕುರಿತು ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಸುಗಂಧರಾಜ ಅನ್ನೋದು ಭಾರತದಲ್ಲಿ ಪ್ರಮುಖವಾಗಿ ಯಾವ್ಯಾವ ಹೂವಿನ ಬೆಳೆಗಳಿದ್ದಾವೆ ಅದರಲ್ಲಿ ಇದು ಒಂದು ಮುಖ್ಯವಾದ ಹೂವಿನ ಬೆಳೆ ಆಗಿರುತ್ತೆ. ಕರ್ನಾಟಕದಲ್ಲೂ ಕೂಡ ಇದು ಪ್ರಮುಖವಾದ ಹೂವಿನ ಬೆಳೆ ಆಗಿದೆ. ಇದು ಗಡ್ಡೆಗಳ ಮುಖಾಂತರ ನಾಟಿ ಮಾಡಿ ಬೆಳೆಸ್ತಕ್ಕಂಥ ಹೂವಿನಲ್ಲಿ ಸುಗಂಧರಾಜ ಅನ್ನೋದು ಎರಡನೇ ಸ್ಥಾನದಲ್ಲಿ ನಾವು ನೋಡ್ಬೋದು. ಮೊದಲನೇ ಸ್ಥಾನದಲ್ಲಿ ಗ್ಲಾಡಿಯೋಲಸ್ ಇದೆ, ಎರಡನೇ ಸ್ಥಾನದಲ್ಲಿ ಸುಗಂಧರಾಜ ಹೂವನ್ನು ನಾವು ನೋಡ್ಬೋದು. ಈ ಸುಗಂಧರಾಜ ಹೂವನ್ನು ನಾವು ಪ್ರಮುಖವಾಗಿ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತಂದರೆ ಮಾಲೆಗಳನ್ನು ಮಾಡೋದಕ್ಕೆ ಅಥವಾ ಹೂದಾನಿಗಳಲ್ಲಿ ಅದನ್ನು ಅಲಂಕಾರ ಮಾಡೋದಕ್ಕೆ ಮತ್ತು ಹೂಗುಚ್ಛಗಳನ್ನು ಮಾಡೋದಕ್ಕೆ ನಾವು ಬಳಕೆ ಮಾಡ್ತೀವಿ. ಈ ಸುಗಂಧರಾಜನ ಇಂಗ್ಲೀಷ್ನಲ್ಲಿ ನಾವು ಟ್ಯೂಬ್ರೋಸ್ ಅಂತ ಕರಿತೀವಿ. ಇದು ಬಂದು ಯಾವ ಫ್ಯಾಮಿಲಿಗೆ ಸೇರಿದೆ ಅಂತಂದರೆ ಅಮರಲಿಡೇಸಿ ಅಂತ ಒಂದು ಫ್ಯಾಮಿಲಿ ಇದೆ. ಸೊ ಆ ಫ್ಯಾಮಿಲಿಗೆ ಸುಗಂಧರಾಜ ಹೂವು ಸೇರುತ್ತೆ. ಈ ಸುಗಂಧರಾಜನ ಈ ಕರ್ನಾಟಕ ಹೊರತುಪಡಿಸಿ ಬೇರೆಯಲ್ಲಿ ಯಥೇಚ್ಛವಾಗಿ ಬೆಳೀತಾರೆ ಅಂತಂದರೆ ನಮ್ಮ ನೆರೆಹೊರೆ ರಾಜ್ಯಗಳಾದ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಈ ಬೆಳೆಗಳನ್ನು ಪ್ರಮುಖವಾಗಿ ಬೆಳೆಯಲಾಗುತ್ತೆ. ಈ ಸುಗಂಧರಾಜ ಹೂವಿಗೆ ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ ಮಣ್ಣಿನ ರಸಸಾರ ಮುಖ್ಯವಾಗಿ 6.5-7.5 ಇರಬೇಕು ಮತ್ತು ಚೆನ್ನಾಗಿ ನೀರು ಬಸಿದು ಹೋಗ್ತಕ್ಕಂಥ ಮಣ್ಣು ಇದ್ದರೆ ಉತ್ತಮವಾಗಿ ನಾವು ಈ ಸುಗಂಧರಾಜ ಹೂವನ್ನು ಬೆಳಿಬೋದು. ಪ್ರಮುಖವಾಗಿ ಸುಗಂಧರಾಜ ಹೂವಿನಲ್ಲಿ ಎರಡು ರೀತಿಯ ತಳಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಒಂದು ಸಿಂಗಲ್ ತಳಿಗಳು ಅಂತ ಹೇಳ್ತೀವಿ, ಇನ್ನೊಂದು ಡಬಲ್ ತಳಿಗಳು ಅಂತ ಹೇಳ್ತೀವಿ. ಈ ಸಿಂಗಲ್ ತಳಿಗಳು ಯಾಕೆ ಹೇಳ್ತೀವಿ ಅಂದರೆ ಈ ಸಿಂಗಲ್ ತಳಿಯಲ್ಲಿ ಒಂದೇ ಸುತ್ತು ಇರುತ್ತೆ, ಆ ಪಕಳೆಗಳು ಅಂತ ಏನು ಹೇಳ್ತೀವಿ ಹೂವಿನ ಪಕಳೆಗಳು, ಅದು ಒಂದೇ ಸುತ್ತಲ್ಲಿರುತ್ತೆ. ಈ ಡಬಲ್ ತಳಿಯಲ್ಲಿ 2-3 ಸುತ್ತುಗಳಲ್ಲಿ ನಾವು ನೋಡ್ಬೋದು. ಮುಖ್ಯವಾಗಿ ಇರ್ತಕ್ಕಂಥ ಈ ಸಿಂಗಲ್ ತಳಿಗಳಲ್ಲಿ ನಾವು ಮೆಕ್ಸಿಕನ್ ಸಿಂಗಲ್ಲು, ಶೃಂಗಾರ, ಪ್ರಜ್ವಲ್, ಅರ್ಕಾ ನಿರಂತರ್, ಫುಲೆ ರಜನಿ, ಕಲ್ಕತ್ತಾ ಸಿಂಗಲ್, ಇವು ಮುಖ್ಯವಾಗಿ ಬರ್ತಕ್ಕಂಥ ಸಿಂಗಲ್ ತಳಿಗಳು ಸುಗಂಧರಾಜ ಹೂವಿನಲ್ಲಿ. ಈ ಕರ್ನಾಟಕ ರೈತರಿಗೆ ನೋಡಿಕೊಂಡ್ರೆ ಮುಖ್ಯವಾಗಿ ನಾವು ಶೃಂಗಾರ, ಪ್ರಜ್ವಲ್ ಮತ್ತು ಅರ್ಕಾ ನಿರಂತರ್ ತಳಿಗಳನ್ನು ನಾವು ಶಿಫಾರಸು ಮಾಡ್ಬೋದು. ಈ ಮೂರು ತಳಿಗಳು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಇಲ್ಲಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿಗಳಾಗಿರ್ತವೆ. ಮುಖ್ಯವಾಗಿ ಇದರಲ್ಲಿ ಶೃಂಗಾರ ಅಂತಕ್ಕಂಥ ತಳಿಯು ಮಣ್ಣಿನಲ್ಲಿ ಇರತಕ್ಕಂಥ ಜಂತು ಹುಳು ಬಾಧೆಗೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಈ ತಳಿಗಳನ್ನು ನಾವು ಬಳಸ್ಬೋದು. ಸಿಂಗಲ್ ತಳಿಗಳ ಪ್ರಾಮುಖ್ಯತೆ ಏನು ಅಂತಂದರೆ ಈ ಸಿಂಗಲ್ ತಳಿಗಳನ್ನು ಬಿಡಿ ಹೂವಿಗಾಗಿ ನಾವು ಬಳಕೆಯನ್ನು ಮಾಡ್ಬೋದು. ಬಿಡಿ ಹೂವಿನ ಬಳಕೆ ಅಂತಂದರೆ ಇದನ್ನು ನಾವು ಮಾಲೆ ಕಟ್ಟಲಿಕ್ಕೋಸ್ಕರ ಬಳಕೆ ಮಾಡ್ಬೋದು. ಇನ್ನೊಂದು ಇದರಿಂದ ನಾವು ಸುಗಂಧ ದ್ರವ್ಯಗಳನ್ನು ಕೂಡ ನಾವು ತಯಾರಿಸಲಿಕ್ಕೆ ಬಳಕೆಯನ್ನು ಮಾಡ್ಬೋದು. ಮತ್ತು ಇನ್ನೊಂದು ರೀತಿಯ ತಳಿ ಹೇಳಿದ್ದೆ, ಅದು ಡಬಲ್ ಹೂವಿನ ತಳಿಗಳು. ಡಬಲ್ ಹೂವಿನ ತಳಿಗಳಲ್ಲಿ ನಾವು ಮುಖ್ಯವಾಗಿ ಪರ್ಲ್ ಡಬಲ್, ಸುಹಾಸಿನಿ, ವೈಭವ್, ಕಲ್ಕತ್ತಾ ಡಬಲ್ ಈ ತಳಿಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಸುಹಾಸಿನಿ ಮತ್ತು ವೈಭವ್ ತಳಿಗಳು ಹಿಂದೆ ಹೇಳ್ದಂಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಬೆಂಗಳೂರು ಇವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿಗಳಾಗಿರ್ತವೆ. ಈ ತಳಿಗಳನ್ನು ನಾವು ಇಲ್ಲಿ ಭಾಗದ ರೈತರಿಗೆ ಶಿಫಾರಸು ಮಾಡ್ತೀವಿ. ಇದರಲ್ಲಿ ಸಸ್ಯಾಭಿವೃದ್ಧಿ ಅಂಶ ಬಂದಾಗ ಸಸ್ಯಾಭಿವೃದ್ಧಿ ಇದರಲ್ಲಿ ಗಡ್ಡೆಗಳ ಮುಖಾಂತರ ನಾವು ಮಾಡಬೇಕಾಗುತ್ತೆ. ಈ ಗಡ್ಡೆಗಳು ನಾಟಿ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಗಡ್ಡೆಗಳು ಅಂತಂದರೆ ಗಡ್ಡೆಯ ಸುತ್ತಳತೆ ಬಂದು 2-3 ಸೆಂಟಿಮೀಟರ್ ಸುತ್ತಳತೆ ಇರ್ತಕ್ಕಂಥ ಗಡ್ಡೆಗಳು ನಾಟಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗಡ್ಡೆಗಳಾಗಿರ್ತವೆ. ಈ ಗಡ್ಡೆಗಳನ್ನು ನಾಟಿ ಮಾಡುವುದಕ್ಕಿಂತ ಮುಂಚೆ ಬ್ಲೈಟ್ಯಾಕ್ಸ್ ಅಂತ ಒಂದು ಪುಡಿ ಇರುತ್ತೆ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣದಲ್ಲಿ ನಾವು ಅದ್ದುಬಿಟ್ಟು ತದನಂತರ ನಾಟಿಯನ್ನು ಮಾಡ್ಕೊಬೇಕಾಗುತ್ತೆ. ಸುಗಂಧರಾಜ ಹೂವಿನ ಬೆಳೆಗಳಲ್ಲಿ ಗಡ್ಡೆ ನಾಟಿ ಮಾಡುವ ಸಮಯ ಅಂತಂದರೆ ನಾವು ಫೆಬ್ರವರಿಯಿಂದ ಮಾರ್ಚ್ವರೆಗೂ ಈ ಗಡ್ಡೆಗಳನ್ನು ನಾಟಿ ಮಾಡ್ಬೋದು. ಒಂದು ಸಲ ಸುಗಂಧರಾಜ ಗಡ್ಡೆಗಳನ್ನು ನಾವು ಕಟಾವು ಮಾಡಿದ ನಂತರ ಸುಮಾರು 40-60 ದಿನಗಳವರೆಗೆ ಅದನ್ನು ನೆರಳಲ್ಲಿ ಒಣಗಿಸಿ ತದನಂತರ ನಾಟಿಗೆ ಬಳಸ್ಕೊಬೇಕಾಗುತ್ತೆ. ಯಾಕಂದರೆ ಈ ಗಡ್ಡೆಗಳನ್ನು ನಾವು ಕಟಾವು ಮಾಡಿದ ನಂತರ ಅವು ಸ್ತುಪ್ತಾವಸ್ಥೆಯಲ್ಲಿರ್ತವೆ, ಅಂತಂದರೆ ಇನ್ನು ಸೆಲ್ಸ್ಗಳು ಆಕ್ಟಿವೇಟ್ ಆಗಿರೋದಿಲ್ಲ. ಸೊ ಹಾಗಾಗಿ ನಾವು 40-60 ದಿನಗಳವರೆಗೆ ಅದನ್ನು ನೆರಳಿನಲ್ಲಿ ಒಣಗಿಸ್ಬಿಟ್ಟು ತದನಂತರ ನಾವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾಟಿಯನ್ನು ಮಾಡ್ಕೊಬೋದು. ಇದರಲ್ಲಿ ಮುಖ್ಯವಾಗಿ ನಾವು 1 ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಗಡ್ಡೆಗಳು ಬೇಕಾಗುತ್ತೆ ಅಂತಂದರೆ ಸಿಂಗಲ್ ತಳಿಗಳನ್ನು ನಾವು ನೋಡಿದಾಗ ಒಂದು 66,000 ಒಂದು ಎಕರೆ ಪ್ರದೇಶಕ್ಕೆ ಗಡ್ಡೆಗಳು ಬೇಕಾಗುತ್ತೆ. ಈ ಡಬಲ್ ತಳಿಗಳಲ್ಲಿ ನಾವು ಕನಿಷ್ಠ ಅಂತಂದರೆ 100,000 ಗಡ್ಡೆಗಳು ಬೇಕಾಗುತ್ತೆ. ಮತ್ತು ಇದಕ್ಕೆ ಒದಗಿಸ್ತಕ್ಕಂಥ ಗೊಬ್ಬರಗಳನ್ನು ನಾವು ನೋಡಿದಾಗ 1 ಎಕರೆ ಪ್ರದೇಶಕ್ಕೆ ಸುಮಾರು 10 ಟನ್ಗಳವರೆಗೆ ನಾವು ಕೊಟ್ಟಿಗೆ ಗೊಬ್ಬರನ ಬಳಕೆ ಮಾಡಬೇಕಾಗತ್ತೆ. ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ನಾವು ನೋಡಿದಾಗ ಸಾರಜನಕವನ್ನು ನಾವು 80 ಕಿಲೋಗ್ರಾಂ, ಮತ್ತು ರಂಜಕವನ್ನು 80 ಕಿಲೋಗ್ರಾಂ, ಮತ್ತು ಪೊಟ್ಯಾಷನ್ನು 80 ಕಿಲೋಗ್ರಾಂ ಪ್ರಮಾಣದಲ್ಲಿ ನೀಡಬೇಕಾಗತ್ತೆ ಒಂದು ಎಕರೆ ಪ್ರದೇಶಕ್ಕೆ. ಸೊ ಬಿತ್ತನೆ ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಅಂತಂದರೆ, ಒಂದು 100 ಕೆಜಿಯಷ್ಟು ಯೂರಿಯಾ, ಒಂದು 500 ಕೆಜಿಯಷ್ಟು ಸೂಪರ್ ಫಾಸ್ಫೇಟ್, ಮತ್ತು 132 ಕೆಜಿಯಷ್ಟು MOP ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ನಾವು ಬಿತ್ತನೆ ಟೈಮಲ್ಲಿ ಹಾಕಬೇಕಾಗತ್ತೆ, ಸಮಯದಲ್ಲಿ ಹಾಕಬೇಕಾಗತ್ತೆ. ತದನಂತರ ಅದಕ್ಕಿಂತ ಪೂರ್ವದಲ್ಲಿ ನಾವು 10 ಟನ್ ಕೊಟ್ಟಿಗೆ ಗೊಬ್ಬರನ ನಾವು ನೆಲಕ್ಕೆ ಸೇರಿಸಿ ಭೂಮಿಯನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಅದಾದ ನಂತರ ಒಂದು 60 ದಿನಗಳ ನಂತರ ನಾವು ಉಳಿದಿರ್ತಕ್ಕಂಥ ಒಂದು 100 ಕೆಜಿ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗತ್ತೆ. ಈಗ ನಾಟಿ ಮಾಡಬೇಕಾದ್ರೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ ಬೇಕಾಗಿರುವಂಥ ಅಂತರವನ್ನು ನಾವು ನೋಡಿದಾಗ, ನಾವು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬೋದುಗಳನ್ನು ಮಾಡ್ಕೊಬೇಕಾಗತ್ತೆ, ಮತ್ತು ಗಿಡದಿಂದ ಗಿಡಕ್ಕೆ ಕೂಡ 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿಯನ್ನು ಮಾಡಬೇಕಾಗತ್ತೆ. ಗಡ್ಡೆಗಳನ್ನು ಅಧಿಕ ಸಾಂದ್ರತೆ ನಾಟಿ ಕೂಡ ಇದರಲ್ಲಿ ಸಾಧ್ಯತೆ ಇದೆ. ಅಧಿಕ ಸಾಂದ್ರತೆ ನಾಟಿಯಲ್ಲಿ ನಾವು 2 ಸಾಲುಗಳ ಮಧ್ಯೆ 20 ಸೆಂಟಿಮೀಟರ್ ಅಂತರವನ್ನು ಬಿಡಬೇಕಾಗತ್ತೆ, ಮತ್ತು ಗಡ್ಡೆಯಿಂದ ಗಡ್ಡೆಗೆ ನಾಟಿ ಮಾಡುವ ಅಂತರ 10 ಸೆಂಟಿಮೀಟರ್ ಆಗಿರುತ್ತೆ ಇದರಲ್ಲಿ. ಮತ್ತು ನಾಟಿ ಮಾಡಿದ ನಂತರ ಯಥೇಚ್ಛವಾಗಿ ನೀರು ನಿಲ್ಲದೆ ಇರೋ ಥರ ನಾವು ನೋಡ್ಕೊಬೇಕಾಗತ್ತೆ. ಇದರ ನೀರು ನಿತ್ತಾಗಿ ಏನಾಗುತ್ತೆ, ಇದರಲ್ಲಿ ಗಡ್ಡೆ ಕೊಳೆ ರೋಗ ಅನ್ನೋದು ಕಾಣಿಸ್ಕೊಬೋದು. ಅದಕ್ಕೋಸ್ಕರ ನಾಟಿ ಮಾಡಿದ ನಂತರ ಎಷ್ಟು ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇದೆ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಟ್ಟು, ಅಂದರೆ ವಾತಾವರಣ ಸರಿಯಾಗಿದ್ದ ಸಮಯದಲ್ಲಿ ನಾವು 5-6 ದಿನದ ನಂತರ ಒಂದು ಸಲ ನೀರು ಕೊಡ್ಬೋದು, ಇಲ್ಲಾಂತಂದರೆ ಬಿಸಿಲು ಜಾಸ್ತಿ ಇತ್ತು ಅಂದರೆ 2-3 ದಿನದ ನಂತರ ನಾವು ನೀರನ್ನು ಕೊಟ್ಕೊಬೋದು. ಮತ್ತು ಮೊಗ್ಗು ಆಗೋ ಸಮಯದಲ್ಲಿ ಕೂಡ ಯಥೇಚ್ಛವಾಗಿ ನೀರನ್ನು ನಿಲ್ಲಿಸೋದನ್ನು ನಾವು ತಪ್ಪಿಸ್ಬೇಕಾಗುತ್ತೆ. ಯಥೇಚ್ಛವಾಗಿ ನೀರು ನಿಂತಾಗ ಏನಾಗುತ್ತೆ, ಮೊಗ್ಗು ಕೊಳೆ ರೋಗ ಅನ್ನೋದೊಂದು ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಹೂ ಬಿಡುವ ಸಮಯ ಮತ್ತು ಮೊಗ್ಗಿನ ಸಮಯದಲ್ಲಿ ಯಥೇಚ್ಛವಾಗಿ ನೀರು ನಿಲ್ಲೋದನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಈ ಸುಗಂಧರಾಜ ಬೆಳೆಗೆ ಬರುವಂಥ ಪ್ರಮುಖವಾದ ಕೀಟಗಳು ಅಂತಂತಂದರೆ, ಹೂ ಕೊರೆಯುವಂಥ ಹುಳು ಒಂದು ಬರುತ್ತೆ, ಮತ್ತು ಥ್ರಿಪ್ಸ್ ನುಸಿ ಅಂತ ಬರುತ್ತೆ, ಮತ್ತು ಜಂತು ಹುಳುವಿನ ಬಾಧೆ ಒಂದು ನಾವು ನೋಡ್ಬೋದು. ಈ ಹೂ ಕೊರೆಯುವ ಹುಳಕ್ಕೆ ನಾವು ಶಿಫಾರಸು ಮಾಡೋದಂದರೆ ಪ್ರೊಫೆನಫಾಸ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಅದು 1.5 ml ಪರ್ ಲೀಟರ್ ನೀರಿನಲ್ಲಿ ನಾವು ಮಿಶ್ರಣ ಮಾಡಿ ಸಿಂಪಡಣೆನ ಮಾಡ್ಕೊಬೋದು. ಥ್ರಿಪ್ಸ್ ನುಸಿಯ ನಿರ್ವಹಣೆಗೋಸ್ಕರ ನಾವು ಅಸಿಪೇಟ್ ಅಂತ ಸಿಗುತ್ತೆ ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಸಿಗುತ್ತೆ, ಅದು 1.5 ಗ್ರಾಮ್ ಅಸಿಪೇಟನ್ನು ಅಥವಾ ಇಮಿಡಾಕ್ಲೋಪ್ರಿಡ್ 0.3 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆನ ಮಾಡ್ಕೊಬೋದು. ಈ ಜಂತು ಹುಳುವಿನ ಬಾಧೆಯನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಪ್ರತಿ ಎಕರೆ ಪ್ರದೇಶಕ್ಕೆ 100 ಕೆಜಿಯಷ್ಟು ಬೇವಿನ ಹಿಂಡಿನ ಮಿಶ್ರಣ ಮಾಡಬೇಕಾಗತ್ತೆ. ಅದರ ಜೊತೆಗೆ ಕಾರ್ಬೋಫಿರಾನ್ ಗುಳಿಗೆಗಳು ಅಂತ ಬರುತ್ತೆ. ಸೊ ಆ ಗುಳಿಗೆಗಳನ್ನು 1 ಎಕರೆ ಪ್ರದೇಶಕ್ಕೆ 10 ಕೆಜಿಯಷ್ಟು ಗುಳಿಗೆಗಳನ್ನು ಮಿಶ್ರಣ ಮಾಡಬೇಕಾಗತ್ತೆ. ಇದಾದ ನಂತರ ನಾವು ಕಲ್ಚರಲ್ ಪ್ರಾಕ್ಟೀಸ್ ಮೂಲಕ ನಿರ್ವಹಣೆ ಮಾಡಬೇಕು ಅಂತಂದರೆ, ಸುಗಂಧರಾಜ ಬೆಳೆ ಬೆಳೆದ ನಂತರ ನಾವು ಅದೇ ನೆಲದಲ್ಲಿ ನಾವು ಚೆಂಡುವಿನ ಬೆಳೆಯನ್ನು ಬೆಳೆದ್ರೆ ಈ ಜಂತು ಹುಳುವಿನ ಬಾಧೆಯನ್ನು ನಾವು ನಿಯಂತ್ರಿಸ್ಬೋದು. ಸುಗಂಧರಾಜಕ್ಕೆ ಬರ್ತಕ್ಕಂಥ ಪ್ರಮುಖವಾದ ರೋಗಗಳಂತಂದರೆ ಕಾಂಡಕೊಳೆ ರೋಗ ಅನ್ನೋದೊಂದು ಬರುತ್ತೆ. ಈ ರೋಗವನ್ನು ನಾವು ಹತೋಟಿ ಮಾಡಲಿಕ್ಕೆ ಭೂಮಿಗೆ ನಾವು ಟ್ರೈಕೋಡರ್ಮಾವನ್ನು ಸೇರಿಸಬೇಕಾಗತ್ತೆ. ಈ ಟ್ರೈಕೋಡರ್ಮವನ್ನು ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣವನ್ನು ಮಾಡಿ, ಅಂದರೆ 200 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿಯಷ್ಟು ಟ್ರೈಕೋಡರ್ಮವನ್ನು ಮಿಶ್ರಣ ಮಾಡಿ 1-20 ದಿನಗಳ ನಂತರ ಭೂಮಿಗೆ ಸೇರಿಸೋದ್ರಿಂದ ಈ ಕಾಂಡಕೊಳೆ ರೋಗವನ್ನು ನಾವು ನಿಯಂತ್ರಿಸಬಹುದು. ಒಂದು ಸಲ ನಾವು ಟ್ಯೂಬ್ರೋಸ್ ಗಡ್ಡೆಯನ್ನು ನಾಟಿ ಮಾಡಿದ್ದೀವಿ ಅಂತಂದರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಿದ ನಂತರ ನಮಗೆ ಬೆಳೆ ಬರುವುದು ಜುಲೈ ತಿಂಗಳಲ್ಲಿ ಬರುತ್ತೆ. ಈ ಜುಲೈ ತಿಂಗಳಲ್ಲಿ ಬೆಳೆ ಶುರುವಾದ ಮೇಲೆ ನಾವು ಮುಂದೆ 1-6 ತಿಂಗಳು ಈ ಬೆಳೆಯನ್ನು ತೆಕ್ಕೊಬೋದು, ಅಂದರೆ ನವಂಬರ್ ಡಿಸೆಂಬರ್ವರೆಗೂ ಕೂಡ ಈ ಬೆಳೆ ಬರುತ್ತೆ. ತದನಂತರ ನಾವು ಮುಂದಿನ ಬೆಳೆಗೋಸ್ಕರ 1-2 ತಿಂಗಳು ನೀರನ್ನು ಕೊಡದೆ ನೆಕ್ಸ್ಟ್ ನಾವು ಕುಳೆ ಬೆಳೆ, ಅಂದರೆ ಒಂದು ಸಲ ಸುಗಂಧರಾಜ ಗಡ್ಡೆನ ನಾಟಿ ಮಾಡಿದ್ದೀವಿ ಅಂತಂದರೆ 2-3 ಕುಳೆ ಬೆಳೆಗಳನ್ನು ನಾವು ತೆಗೆದುಕೊಳ್ಬೋದು. ಈ ಇಳುವರಿ ಇದರಲ್ಲಿ 1 ಎಕರೆ ಪ್ರದೇಶಕ್ಕೆ 4-6 ಟನ್ಗಳಷ್ಟು ಇಳುವರಿಯನ್ನು ನಾವು ಸುಗಂಧರಾಜ ಬೆಳೆಗಳಲ್ಲಿ ನೋಡ್ತೇವೆ. ಅದು ಸಿಂಗಲ್ ತಳಿಗಳಲ್ಲಿ 4-6 ಟನ್ ಬರುತ್ತೆ, ಮತ್ತು ಡಬಲ್ ತಳಿಗಳಲ್ಲಿ 60,000 ವರೆಗೂ ಕೂಡ ಹೂಗುಚ್ಛಗಳನ್ನು ನಾವು ಕಟಾವು ಮಾಡ್ಬೋದು. ಈ ಡಬಲ್ ತಳಿಗಳನ್ನು ಮುಖ್ಯವಾಗಿ ನಾವು ಹೂದಾನಿಗಳಲ್ಲಿ ಮತ್ತು ಬುಕ್ಕೆ ಅಲಂಕಾರ ಮಾಡಲಿಕ್ಕೆ ಬಳಸ್ಕೊತೀವಿ. ಸಾಮಾನ್ಯವಾಗಿ ಈ ಸುಗಂಧರಾಜ ಹೂವನ್ನು ನಾವು ಹೂದಾನಿಗಳಲ್ಲಿಟ್ಟಾಗ ಕನಿಷ್ಠ 7 ದಿನಗಳವರೆಗೆ ಅದು ಚೆನ್ನಾಗಿರೋದನ್ನು ನಾವು ನೋಡ್ಬೋದು. ತದನಂತರ ಅದು ಬಾಡುವಿಕೆ ಶುರುವಾಗುತ್ತೆ. ಸೊ ಒಟ್ಟಾರೆ ಈ ಕೊಪ್ಪಳ ಭಾಗದ ರೈತರಿಗೆ ಸುಗಂಧರಾಜ ಹೂವು ಅನ್ನೋದು ಒಂದು ಆಲ್ಟರ್ನೇಟ್ ಬೆಳೆ ಅಂತನ್ಬೋದು. ಇಲ್ಲಿ ಮುಖ್ಯವಾಗಿ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಹೂವಿನ ಬೆಳೆಗಳ ಪ್ರದೇಶ ತುಂಬ ಕಡಿಮೆ. ಹೂವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಇಲ್ಲಿ ಕಾಕಡ ಮಲ್ಲಿಗೆ ಮತ್ತೆ ಗುಂಡು ಮಲ್ಲಿಗೆ ಮತ್ತೆ ಕನಕಾಂಬರ ಹೂಗಳನ್ನ ಬೆಳೀತಾರೆ ರೈತರು. ಅದ್ರ ಬದಲಿಗೆ ಟ್ಯೂಬ್ ರೋಸ್ ಅನ್ನು ಕೂಡ ಬೆಳೆದ್ರೆ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು. ಜ್ಯೋತಿಯವರೇ, ಈಗ ನಿಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯ ಇರುವ ತಾಂತ್ರಿಕ ಮಾಹಿತಿಗಳು ಅಥವಾ ಸೌಲಭ್ಯಗಳು ಏನೇನಿವೆ? ಈಗ ಸುಗಂಧರಾಜ ಬೆಳೆ ಬೆಳಿಬೇಕು ನಾನು ರೈತ ಭಾವಿಸಿದ್ರೆ ಆತನಿಗೆ ನಿಮ್ಮಲ್ಲಿ ಲಭ್ಯ ಇರುವ ಸೌಲಭ್ಯಗಳು ಅಥವಾ ಸಲಹೆಗಳು ಏನೇನಿದೆ ಅಂತೀರಿ? ಸುಗಂಧರಾಜ ಬೆಳೆ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ಒದಗಿಸ್ತೀವಿ. ಅದ್ರ ಜೊತೆಗೆ ಇದರ ಗಡ್ಡೆಗಳು ಎಲ್ಲಿ ಸಿಗ್ಬೋದು, IHR ಬೆಂಗಳೂರು ಅಥವಾ ತುಮಕೂರು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲೂ ಸಹ ಈ ಗಡ್ಡೆಗಳನ್ನು ಅವರು ಮಲ್ಟಿಪ್ಲೈ ಮಾಡ್ತಾರೆ. ಸೊ ಅಲ್ಲಿಂದನೂ ಸಹ ರೈತರು ಗಡ್ಡೆಗಳನ್ನು ತೊಗೊಂಬಂದು ಇಲ್ಲಿ ನಾಟಿ ಮಾಡ್ಕೊಬೋದು. ಇನ್ನೊಂದು ವಿಷಯ ಏನಂತಂದರೆ, 1 ಎಕರೆಗೆ ನೀವು ಗಡ್ಡೆಗಳನ್ನು ನಾಟಿ ಮಾಡಿದಿರ ಅಂತಂದರೆ ನೀವು ಮುಂದಿನ ವರ್ಷದಲ್ಲಿ ಆ ಪ್ರದೇಶವನ್ನು ಜಾಸ್ತಿ ಮಾಡ್ಕೊಬೇಕಂತಂದರೆ ಇನ್ನೊಂದು ಸಲ ಗಡ್ಡೆಗಳನ್ನು ನೀವು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಅಂತಂದರೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಭೂಮಿಯಲ್ಲೇ ಒಂದು ಗಡ್ಡೆಗೆ 1 ವರ್ಷಕ್ಕೆ ನೀವು ಮರಿಗಡ್ಡೆಗಳು ಹುಟ್ಟುತ್ತಾ ಹೋಗ್ತವೆ. ಅಂದರೆ 1 ಗಡ್ಡೆ ನಾಟಿ ಮಾಡಿದಿರ ಅಂದರೆ ಅದ್ರ ಸುತ್ತಲೂ ನಿಮಗೆ 6-7 ಮರಿಗಡ್ಡೆಗಳು ಸಿಗುತ್ತೆ. ಸೊ ಅದನ್ನೇ ನೀವು ಬಳಸ್ಕೊಂಡು ಮುಂದಿನ ವರ್ಷದಲ್ಲಿ ಪ್ರದೇಶವನ್ನು ಜಾಸ್ತಿ ಮಾಡಬೇಕು ಅಂದರೆ ಆ ಗಡ್ಡೆಗಳನ್ನು ಬಳಕೆ ಮಾಡ್ಕೊಬೋದು. ಕೊಪ್ಪಳದ ಆಸುಪಾಸಿನ ರೈತರ ಪ್ರತಿಕ್ರಿಯೆ ಸುಗಂಧರಾಜ ಬೆಳೆ ಬಗ್ಗೆ ಯಾವ ರೀತಿ ಇದೆ? ಯಾರಾದರೂ ರೈತರು ಇದನ್ನ ಬೆಳೀತಾ ಇದ್ದಾರೆ ಹೇಗೆ ನಿಮ್ಮ ಅನುಭವದಲ್ಲಿ? ಇಲ್ಲಿ ತುಂಬ ಬೆರಳೆಣಿಕೆಯಷ್ಟು ರೈತರು ಇಲ್ಲಿ ಬೆಳೀತಿದ್ದಾರೆ. ಬಹಳಷ್ಟು ಜನ ರೈತರು ನಮ್ಮಲ್ಲಿ ಮಾಹಿತಿ ಕೇಳೋದಕ್ಕೋಸ್ಕರ ಬಂದಿದ್ರು. ಸೊ ಆವಾಗ ನಾವು ಸುಗಂಧರಾಜ ಬೆಳೆ ಬಗ್ಗೆ ಎಲ್ಲನೂ ವಿವರವಾಗಿ ಅವರಿಗೆ ತಿಳಿಸಿದ್ವಿ. ಇದರಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ, ಸಮಸ್ಯೆ ಅಂತಂದ್ರೆ ರೈತರಿಗೆ ಸಮಸ್ಯೆ ಆಗ್ಬೋದು, ಅದು ಅದನ್ನ ಹೂಗಳನ್ನು ನಾವು ಬಿಡಿಸುವಾಗ ಮುಂಜಾನೆ ಬಿಡಿಸ್ಬೇಕಾಗತ್ತೆ. ಮುಂಜಾನೆ ಅಂತಂದ್ರೆ 5-6 ಗಂಟೆ ಒಳಗೆ ನಾವು ಹೂಗಳನ್ನ ಬಿಡಿಸಿ ಮಾರುಕಟ್ಟೆಗೆ ತಗೊಂಡೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಹೂಗಳು ಸಂಪೂರ್ಣವಾಗಿ ಹರಳು ಬಿಡುತ್ತೆ. ಸೊ ಮೊಗ್ಗಿರ್ಬೇಕಾದ್ರೆ ಹೂವನ್ನ ಮುಂಜಾನೆ 5-6 ಗಂಟೆ ಒಳಗೆ ಬಿಡಿಸ್ಕೊಂಡು ತಗೊಂಡು ಹೋದ್ರೆ ಸೊ ಅವಾಗ ಅವ್ರಿಗೆ ಮಾರ್ಕೆಟ್ ರೇಟ್ ಏನಿರುತ್ತೆ ಚೆನ್ನಾಗಿ ಸಿಗುತ್ತೆ. ಸೊ ಅದು ಒಂದು ಸಮಸ್ಯೆ ಬಿಟ್ಟರೆ ಬೇರೆ ಯಾವ ಸಮಸ್ಯೆ ಕೂಡ ಇಲ್ಲ. ಬಟ್ ಬೆರಳೆಣಿಕೆಯಷ್ಟು ರೈತರು ಈ ಭಾಗದಲ್ಲಿ ಬೆಳೀತಿದ್ದಾರೆ. ಸೊ ಇನ್ನಷ್ಟು ಬೆಳೀಲಿ ಅನ್ನೋದು ನಮ್ಮ ಆಸೆ. ಕೊಪ್ಪಳದ ಆಸುಪಾಸಿನಲ್ಲಿ ಪುಷ್ಪ ಕೃಷಿ, ಈ ಸುಗಂಧರಾಜ ಆಯಿತು, ಇದರ ಜೊತೆಗೆ ಬೇರೆ ಬೇರೆ ಪುಷ್ಪಗಳ ಕೃಷಿ ಯಾವ ರೀತಿ ಇದೆ? ಕೊಪ್ಪಳ ಜಿಲ್ಲೆಯಲ್ಲಿ ಪುಷ್ಪ ಕೃಷಿ ಬಹಳ ಕಡಿಮೆ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ವಿ. ಪುಷ್ಪ ಕೃಷಿಯನ್ನು ಮುಖ್ಯವಾಗಿ ಅವರು ಮಲ್ಲಿಗೆಯಲ್ಲಿ ಮಾಡ್ತಾ ಇದ್ದಾರೆ, ಕನಕಾಂಬರ ಬೆಳೆನ ಬೆಳೀತಿದ್ದಾರೆ, ಗಲಾಡಿಯ ಬೆಳೆನ ಬೆಳೀತಿದ್ದಾರೆ. ಸೊ ಈ 3 ಬೆಳೆಗಳನ್ನು ಹೊರತುಪಡಿಸಿದ್ರೆ ಮುಖ್ಯವಾಗಿ ಯಾವುದೇ ರೀತಿಯ ಹೂವಿನ ಬೆಳೆಗಳು ಈ ಪ್ರದೇಶದಲ್ಲಿ ಕಂಡು ಬರ್ತಾ ಇಲ್ಲ. ಸುಗಂಧರಾಜ ಅನ್ನೋದು ಈ ಪ್ರದೇಶಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಹೂವಿನ ಬೆಳೆ ಆಗಿರುತ್ತೆ. ಸೊ ಹಂಗಾಗಿ ಈ ಬೆಳೆಯನ್ನು ಬೆಳೆದು ಲಾಭವನ್ನು ಪಡ್ಕೊಬೇಕು ಅಂತಂದ್ಬಿಟ್ಟು ಹೇಳ್ತೀನಿ. ಪುಷ್ಪ ಕೃಷಿಯತ್ತ ಬಹಳಷ್ಟು ರೈತರು ಹೊರಳದೇ ಇರಲಿಕ್ಕೆ ಕಾರಣ ಮಾರುಕಟ್ಟೆನೇ ಮುಖ್ಯ ಅನಿಸ್ತದ ಹಾಗೆ ನಿಮಗೆ? ಯಾಕಂತಂದರೆ ಪುಷ್ಪ ಕೃಷಿಯಲ್ಲಿ ಸರಿಯಾದ ಸಮಯಕ್ಕೆ, ಈಗಷ್ಟೇ ಹೇಳಿದ್ರಿ ನೀವು ಸುಗಂಧರಾಜವನ್ನು ಬೆಳಿಗ್ಗೆ ಸೂರ್ಯ ಮೂಡೋ ಮುಂಚೆನೇ ನಾವು ಮೊಗ್ಗನ್ನು ತೆಗಿಬೇಕು ಅಂತೇಳಿ, ಇವೆಲ್ಲ ಕಾರಣಗಳು ಮುಖ್ಯ ಆಗ್ತವೆ ಅಂತ ಅನಿಸ್ತದ ನಿಮಗೆ ಹಾಗೆ? ಮುಖ್ಯವಾಗಿ ಸುಗಂಧರಾಜ ಹೂವು ಬೆಳೀತು ಅಂತಂದರೆ ರೈತರು ಮಾರ್ಕೆಟ್ ವ್ಯವಸ್ಥೆ ಇಲ್ಲೇ ಕೊಪ್ಪಳ ಜಿಲ್ಲೆನಲ್ಲೇ ನೀವು ಕಂಡ್ಕೊಬೋದು. ಯಾಕಂದರೆ ನಾವೇ ಮಾರ್ಕೆಟಿಗೆ ಹೋದಾಗ ನಾವು ನೋಡ್ತಾ ಇರೋದು ಏನಂತಂದ್ರೆ ಈ ಸುಗಂಧರಾಜ ಹೂವನ್ನ ಬೇರೆ ಕಡೆಯಿಂದ ಅವರು ತಗೊಂತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲಿ ಇರ್ತಕ್ಕಂಥ ರೈತರು ಈ ಬೆಳೆಯನ್ನ ಬೆಳೆದು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಸೊ ಶ್ರಮ ಪಟ್ಟು ಈ ಬೆಳೆನ ಬೆಳೆದ್ರೆ ಸೊ ಅವರಿಗೆ ಲಾಭದಾಯಕ ಅಂತನ್ಬಿಟ್ಟು ಹೇಳ್ತೀನಿ. ತುಂಬಾ ಸಂತೋಷ ಡಾಕ್ಟರ್ ಜ್ಯೋತಿಯವರೇ. ಇದುವರೆಗೆ ಸುಗಂಧರಾಜ ಬೆಳೆ ಬೇಸಾಯ ಕುರಿತು ಅದರ ಜೊತೆಗೆ ಪುಷ್ಪ ಕೃಷಿಯ ವಿವಿಧ ಮಜಲುಗಳನ್ನ ನಮ್ಮ ರೈತ ಮಿತ್ರರಿಗೆ ಮಾಹಿತಿ ಮಾಡಿಕೊಟ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸುಗಂಧರಾಜ ಹೂವಿನ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ಜ್ಯೋತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದರ್ ಇದರ್ ಇದರ್ ಹಮ್ ಬೋಲ್ ರಹೆ ಹೈ ತೇರೆ ಬೀಜು ಕಾ ಪುತಲಾ ಬೋಲ್ ರಹೆ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಭೀ ಪಹಲಿ ವಾಲಿ ಬಾತ್ ಕಹಾ ಪರ್ ಹಮ್ ತೋ ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೆ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ತೋ ಜೈವಿಕ್ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ